ಬೆಳೆಗಳ ಉನ್ನತೀಕರಣಕ್ಕಾಗಿ ಪ್ರತಿ ಘಟಕಕ್ಕೆ 4 ಹೆಕ್ಟೇರ್ ವರೆಗೆ 10 ಲಕ್ಷ ರು ಗರಿಷ್ಠ ಮಿತಿಗೆ ಒಳಪಟ್ಟು 100% ಅಂದರೆ 40 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತದೆ. ಇನ್ನು ಖಾಸಗಿ ವಲಯಕ್ಕೆ ಬಂದರೆ 50% ಅಂದರೆ 4 ಹೆಕ್ಟೇರಿಗೆ 20 ಲಕ್ಷ ರೂಪಾಯಿಗಳನ್ನು ಸಹಾಯಧನವನ್ನಾಗಿ ನೀಡಲಾಗುತ್ತದೆ. ಇನ್ನು ಎರಡನೆಯದಾಗಿ ಅಂಗಾಂಶ ಕೃಷಿ ಘಟಕಗಳ ಸ್ಥಾಪನೆ. ಸಾರ್ವಜನಿಕ ವಲಯದ ಪ್ರತಿ ಘಟಕಕ್ಕೆ ಗರಿಷ್ಠ 2.5 ಕೋಟಿ ರೂಪಾಯಿಗಳ ಮಿತಿಗೆ ಒಳಪಟ್ಟು 100% ಸಹಾಯಧನವನ್ನು ನೀಡಲಾಗುತ್ತದೆ. ಇನ್ನು ಖಾಸಗಿ ವಲಯದಲ್ಲಿ ಪ್ರತಿ ಘಟಕಕ್ಕೆ 1 ಕೋಟಿ ರೂಪಾಯಿಗಳ ಮಿತಿಗೆ ಒಳಪಟ್ಟು 40% ಸಹಾಯಧನವನ್ನು ನೀಡಲಾಗುತ್ತದೆ. ಇನ್ನು ಮೂರನೆಯದಾಗಿ ಅಣಬೆ ಕೃಷಿ. ಈ ಅಣಬೆ ಕೃಷಿಗೂ ಕೂಡ 100% ಪ್ರತಿ ಘಟಕಕ್ಕೆ 20 ಲಕ್ಷ ರೂಪಾಯಿಗಳನ್ನು ಸಾರ್ವಜನಿಕ ವಲಯದಲ್ಲಿ ನೀಡಲಾಗುತ್ತದೆ. ಹಾಗೆ ಖಾಸಗಿ ವಲಯದಲ್ಲಿ ಪ್ರತಿ ಘಟಕಕ್ಕೆ 40% 8 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಇಂತಹ ಒಂದು ಕೃಷಿಯನ್ನು ಮಾಡಲಿಕ್ಕೋಸ್ಕರ ಗೊಬ್ಬರ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅದಕ್ಕೋಸ್ಕರ ಗೊಬ್ಬರ ತಯಾರಿಕೆಗಾಗಿ ಸಾರ್ವಜನಿಕ ವಲಯದ ಪ್ರತಿ ಘಟಕಕ್ಕೆ 100% 20 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಹಾಗೆ ಖಾಸಗಿ ವಲಯದ ಗೊಬ್ಬರ ತಯಾರಿಸುವ ಘಟಕಕ್ಕೆ 40% 8 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಉತ್ಪನ್ನಗಳನ್ನು ಯಥಾಸ್ಥಿತಿಯಲ್ಲಿ ಮಾರದೆ ಮೌಲ್ಯವರ್ಧನೆಗೆ ಒಳಪಡಿಸಿ ಮಾಡಿದಾಗ ಮಾತ್ರ ರೈತರಿಗೆ ಹೆಚ್ಚು ಲಾಭ ಅಂತಕ್ಕಂಥದ್ದು ಪ್ರಾಪ್ತ ಆಗ್ತದೆ. ಅದಕ್ಕೋಸ್ಕರ ಮೌಲ್ಯವರ್ಧನೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಈ ಮೌಲ್ಯವರ್ಧನೆ ಘಟಕಗಳಿಗೆ ಸಾರ್ವಜನಿಕ ವಲಯದಲ್ಲಿ 100% ಪ್ರತಿ ಘಟಕಕ್ಕೆ 15 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಹಾಗೆ ಖಾಸಗಿ ವಲಯದಲ್ಲಿ 40% ಪ್ರತಿ ಘಟಕಕ್ಕೆ 6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಈ ಪ್ರದೇಶ ವಿಸ್ತರಣೆ ಅಂದರೆ ಯಾವ ಒಂದು ತೋಟಗಾರಿಕೆ ಪ್ರದೇಶ ಇದೆಯೋ ಅದನ್ನು ಸೀಮಿತಗೊಳಿಸದೆ ಅಭಿವೃದ್ಧಿಪಡಿಸಬೇಕು ಮತ್ತು ವಿಸ್ತರಣೆಯನ್ನು ಮಾಡಬೇಕು. ಆಗ ನಮಗೆ ಅದು ಹೆಚ್ಚು ಉತ್ಪಾದಕತೆಯನ್ನು ಕೊಡುತ್ತೆ, ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸುತ್ತೆ. ಅದಕ್ಕೋಸ್ಕರ ಹಣ್ಣು ಮತ್ತು ತೋಟದ ಬೆಳೆಗಳ ಪ್ರದೇಶ ವಿಸ್ತರಣೆಗಾಗಿ 4 ಹೆಕ್ಟೇರ್ ವರೆಗೆ ಮತ್ತು ಹೈಬ್ರಿಡ್ ತರಕಾರಿ ಹಾಗೂ ಹೂವಿನ ಬೆಳೆಗಳಿಗೆ 2 ಹೆಕ್ಟೇರ್ ವರೆಗೆ 40% ಸಹಾಯಧನವನ್ನಾಗಿ ನೀಡಲಾಗ್ತದೆ. ಇನ್ನು ಗೇರು, ಕಿತ್ತಳೆ, ಮಾವು, ಕಾಳುಮೆಣಸು ತೋಟಗಾರಿಕೆ ಬೆಳೆಗಳ ಪುನಶ್ಚೇತನಕ್ಕೋಸ್ಕರ 2 ಹೆಕ್ಟೇರ್ ಪ್ರದೇಶಕ್ಕೆ ಪ್ರತಿ ಘಟಕಕ್ಕೆ ಗರಿಷ್ಠ 20,000 ರೂಪಾಯಿಗಳನ್ನು ನೀಡಲಾಗ್ತದೆ. ಇನ್ನು 7ನೇದಾಗಿ ನೀರು ಸಂಗ್ರಹಣಾ ಘಟಕದ ಅಡಿಯಲ್ಲಿ ವೈಯಕ್ತಿಕ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಪ್ರತಿ ಘಟಕಕ್ಕೆ ಗರಿಷ್ಠ 75,000 ರೂಪಾಯಿಗಳನ್ನು ಘಟಕದ ವೆಚ್ಚ 1.5 ಲಕ್ಷ ಮೀರದಂತೆ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು 8ನೇದಾಗಿ ಸುರಕ್ಷಿತ ಬೇಸಾಯ, ಈ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ ನಾವು ಕರೀತೇವೆ. ಇದಕ್ಕೋಸ್ಕರ ಪ್ರತಿ ಫಲಾನುಭವಿಗೆ ರೂಪಾಯಿ 798 1094 ಪ್ರತಿ ಚದರ ಮೀಟರ್ಗೆ ಗರಿಷ್ಠ 4,000 ಮೀಟರ್ ವರೆಗೆ ಪಾಲಿ ಹೌಸ್ ನಿರ್ಮಾಣಕ್ಕೆ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ತೋಟಗಾರಿಕೆಯಲ್ಲಿಯೂ ಕೂಡ ಯಾಂತ್ರೀಕರಣ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ತೋಟಗಾರಿಕೆಯಲ್ಲಿ ಪವರ್ ಟಿಲ್ಲರ್ ಅಂದರೆ 8 HP ಕಡಿಮೆ ಇರತಕ್ಕಂಥ ಪವರ್ ಟಿಲ್ಲರ್ ಖರೀದಿಗಾಗಿ ಸಾಮಾನ್ಯ ರೈತರಿಗೆ 40% ಗರಿಷ್ಠ 40,000 ಹಾಗೂ ಪರಿಶಿಷ್ಟ ಜಾತಿ ಸಣ್ಣ ಪಂಗಡದವರಿಗೆ ಮತ್ತು ಸಣ್ಣ ಅತಿಸಣ್ಣ ರೈತರು ಹಾಗೂ ಮಹಿಳೆಯರಿಗೆ, ಮಹಿಳೆಯರು ಕೃಷಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸಿದಾಗ ಮಾತ್ರ ಕೃಷಿ ಅಂತಕ್ಕಂಥದ್ದು ಪ್ರಗತಿ ಪದವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಇವರಿಗೂ ಸಹ ಪ್ರತಿ ಒಂದು ಘಟಕಕ್ಕೆ 50,000 ರೂಪಾಯಿನಂತೆ 1 ಲಕ್ಷ ರೂಪಾಯಿ ಮಿತಿ ಒಳಪಟ್ಟು ಸಹಾಯಧನವನ್ನು ನೀಡಲಾಗ್ತದೆ. ಸಾಮಾನ್ಯ ರೈತರಿಗೆ 20 HP ಟ್ರಾಕ್ಟರ್ ಖರೀದಿಗೋಸ್ಕರ 75,000 ಹಾಗೂ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಗರಿಷ್ಠ 1 ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಈ ಕೊಯ್ಲೋತ್ತರ ನಿರ್ವಹಣೆ, ಇದು ಬಹಳ ಮುಖ್ಯ. ಯಾಕಂದ್ರೆ ಈ ಕೊಯ್ಲು ನಂತರದ ಪರಿಸ್ಥಿತಿ ಹೇಗಿದೆ ಅಂದ್ರೆ 25-30% ಬೆಳೆ ನಾಶ ಆಗ್ತಕ್ಕಂಥದ್ದು, ಹಾಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದನ್ನ ನಾವು ನಿರ್ವಹಣೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ಪ್ಯಾಕ್ ಹೌಸ್ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಮಿತಿಗೆ ಒಳಪಟ್ಟು 35% 17.5 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು 11ನೆಯದಾಗಿ ಶೀತಲ ಗೃಹ ನಿರ್ಮಾಣ ಅಂದ್ರೆ ಈ ಉತ್ಪನ್ನಗಳನ್ನ ನಾವು ಉತ್ಪಾದನೆ ಮಾಡಿದ ಸಾಲದು ಅವುಗಳಲ್ಲಿ ಕೆಲವು ಉತ್ಪನ್ನಗಳು ಅಂದ್ರೆ ಹಣ್ಣು ಮತ್ತು ತರಕಾರಿಗಳು ತೀವ್ರ ನಶಿಸಿ ಹೋಗ್ತಕ್ಕಂತಹ ಗುಣಧರ್ಮವನ್ನ ಹೊಂದಿರ್ತವೆ. ಆದ್ರಿಂದ ಅವುಗಳನ್ನು ನಾವು ಏನ್ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ಪ್ರತಿ ಮೆಟ್ರಿಕ್ ಟನ್ನಿಗೆ 8,000 5,000 ಮೆಟ್ರಿಕ್ ಟನ್ ಗರಿಷ್ಠ ಸಾಮರ್ಥ್ಯಕ್ಕೆ 35 ಗರಿಷ್ಠ 140 ಲಕ್ಷ ರು ಅಥವಾ 1.4 ಕೋಟಿ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತದೆ. ಇನ್ನು 12ನೆಯದಾಗಿ ಪ್ರಾಥಮಿಕ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲಿಕ್ಕೋಸ್ಕರ, ಸಂಸ್ಕರಣೆ ಅನ್ನೋದು ಬಹಳ ಮುಖ್ಯ, ಅದಕ್ಕೋಸ್ಕರ ಪ್ರಾಥಮಿಕ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲಿಕ್ಕೆ ಪ್ರತಿ ಘಟಕಕ್ಕೆ ಸಾಲ ಸಹಿತ ಸಹಾಯಧನವನ್ನು 40% ಗರಿಷ್ಠ 10 ಲಕ್ಷ ರೂಪಾಯಿಗಳನ್ನು ಸಹಾಯಧನವನ್ನಾಗಿ ನೀಡಲಾಗುತ್ತದೆ. ಇನ್ನು ಹಣ್ಣು ಮಾಗಿಸುವ ಘಟಕಕ್ಕೆ ಪ್ರತಿ ಮೆಟ್ರಿಕ್ ಟನ್ಗೆ 1 ಲಕ್ಷ ರೂಪಾಯಿನಂತೆ, ಪ್ರತಿ ಟನ್ಗೆ 35,000 ರೂಪಾಯಿಗಳಂತೆ 300 ಮೆಟ್ರಿಕ್ ಟನ್ ಸಾಮರ್ಥ್ಯದ ಹಣ್ಣು ಮಾಗಿಸುವ ಘಟಕಕ್ಕೆ ಸಾಲ ಸಹಿತ ಸಹಾಯಧನವನ್ನು ನೀಡಲಾಗುತ್ತದೆ. ಇನ್ನು 14ನೆಯದಾಗಿ ಕಡಿಮೆ ವೆಚ್ಚದ ಈರುಳ್ಳಿ ಶೇಖರಣಾ ಘಟಕಕ್ಕೆ ಪ್ರತಿ ಘಟಕಕ್ಕೆ 10,000 25 ಮೆಟ್ರಿಕ್ ಟನ್ ಸಾಮರ್ಥ್ಯದ ಘಟಕವನ್ನು ಸ್ಥಾಪಿಸಲಿಕ್ಕೆ 50% ಗರಿಷ್ಠ ಮಿತಿಗೆ ಒಳಪಟ್ಟು 1.75 ಲಕ್ಷ ರೂಪಾಯಿಗಳನ್ನು ಸಹಾಯಧನವನ್ನಾಗಿ ನೀಡಲಾಗುತ್ತದೆ. ಇನ್ನು ಈ ಉತ್ಪನ್ನಗಳನ್ನು ರೈತ ಬೆಳೆದ್ರೆ ಸಾಲದು, ಅವನು ಅದನ್ನ ಮಾರುಕಟ್ಟೆಯಲ್ಲಿ ಉತ್ತಮ ಸೌಲಭ್ಯದೊಂದಿಗೆ ಮಾರಿದರೆ ಮಾತ್ರ ಅವನಿಗೆ ಅದು ಅನುಕೂಲ ಆಗೋದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಮಾರುಕಟ್ಟೆ ಮೂಲ ಸೌಕರ್ಯವನ್ನು ಒದಗಿಸಲಿಕ್ಕೋಸ್ಕರ 25% ಯೋಜನಾ ವೆಚ್ಚದ 100 ಕೋಟಿವರೆಗೆ, ಅಂದರೆ 100 crores 100 ಕೋಟಿವರೆಗೆ ಸಹಕಾರಿ, ಖಾಸಗಿ ಅಥವಾ ಸರ್ಕಾರಿ ಸಂಸ್ಥೆಗಳಿಗೆ ಸಹಾಯಧನವನ್ನು ನೀಡಲಾಗುತ್ತಾ ಇದೆ. ಇನ್ನು ಎರೆಹುಳು ಘಟಕದ ನಿರ್ಮಾಣ, ಈ ಗೊಬ್ಬರದಲ್ಲಿ ಎರೆಹುಳು ಗೊಬ್ಬರ ಬಹಳ ಪೌಷ್ಟಿಕಾಂಶಗಳಿಂದ ಕೂಡಿರತಕ್ಕಂಥದ್ದು, ಅದಕ್ಕೋಸ್ಕರ ಎರೆಹುಳು ಘಟಕದ ನಿರ್ಮಾಣಕ್ಕೆ ಪ್ರತಿ ಘಟಕಕ್ಕೆ 50% ಗರಿಷ್ಠ ಮಿತಿ 60,000ಕ್ಕೆ ಒಳಪಟ್ಟು 30,000 ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ರಾಜ್ಯ ವಲಯದಲ್ಲಿ ಈಗೆಲ್ಲ ನಾವು ಚರ್ಚೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯದ ರೈತರಿಗೆ ಏನೇನು ಲಾಭ ಸಿಗ್ತದೆ ಅಂತ ನಾವು ನೋಡಿದ್ವಿ. ಈಗ ರಾಜ್ಯ ವಲಯದಿಂದ ಈ ಒಂದು ರೈತರಿಗೆ, ಅಂದರೆ ತೋಟಗಾರಿಕಾ ಉತ್ಪನ್ನಗಳನ್ನು ಉತ್ಪಾದಿಸುವ ರೈತರಿಗೆ ಯಾವ್ಯಾವ ರೀತಿಯಾದಂತಹ ಲಾಭ ಸಿಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಮೊಟ್ಟ ಮೊದಲನೆಯದಾಗಿ ತೆಂಗು, ಕಾಳು ಮೆಣಸು, ಕೋಕೋ ಪ್ರದೇಶಗಳ ವಿಸ್ತರಣೆ, ಎಲ್ಲ ವರ್ಗದ ಫಲಾನುಭವಿಗಳಿಗೆ 1 ಘಟಕಕ್ಕೆ, ಅಂದರೆ 1 ಹೆಕ್ಟೇರ್ಗೆ ತಗುಲುವ ಒಟ್ಟಾರೆ ವೆಚ್ಚ 35,776ಕ್ಕೆ 40% ಪ್ರತಿ ಹೆಕ್ಟೇರ್ಗೆ 1,430 ರೂಪಾಯಿಗಳಂತೆ 2-4 ಹೆಕ್ಟೇರ್ವರೆಗೆ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಎರಡನೇದಾಗಿ ತೆಂಗು ಬೆಳೆಗೆ ತಗುಲುವಂತಹ ಕೀಟ ಮತ್ತು ರೋಗಗಳ ನಿರ್ವಹಣೆ, ಅಂದರೆ ಈ ತೆಂಗಿನಕಾಯಿಯ ಫಸಲು ಬರ್ತಕ್ಕಂಥ ಸಮಯದಲ್ಲಿ ಕೀಟ ಮತ್ತು ರೋಗಗಳು ಅದನ್ನು ಬಾಧಿಸಿ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರ ನಿರ್ವಹಣೆಗೋಸ್ಕರ 50% ಪ್ರತಿ ಹೆಕ್ಟೇರಿಗೆ ಗರಿಷ್ಠ 8,115 ಪ್ರತಿ ಫಲಾನುಭವಿಗೆ ಗರಿಷ್ಠ 1 ಹೆಕ್ಟೇರ್ಗೆ ಮಿತಿಗೊಳಿಸಿ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಮೂರನೆಯದಾಗಿ 4,500 ಕ್ಯೂಬಿಕ್ ಮೀಟರ್ ನೀರು ಸಂಗ್ರಹಣಾ ಘಟಕ, ನೀರನ್ನು ಸಂಗ್ರಹಿಸಿ ಇಟ್ಟುಕೊಂಡಾಗ ಮಾತ್ರ ಈ ಕೃಷಿಯನ್ನು ನಿರಂತರವಾಗಿ ಮಾಡಲಿಕ್ಕೆ ಸಾಧ್ಯ. ಇಂತಹ 4,500 ಕ್ಯೂಬಿಕ್ ಮೀಟರ್ ನೀರು ಸಂಗ್ರಹಣಾ ಘಟಕಕ್ಕೆ 50% ಗರಿಷ್ಠ 5.625 ಲಕ್ಷ ರೂಪಾಯಿಗಳಿಗೆ 2.8125 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಹಾಗೂ 9,000 ಕ್ಯೂಬಿಕ್ ಮೀಟರ್ ಇರ್ತಕ್ಕಂಥ ಘಟಕಕ್ಕೆ 10 ಲಕ್ಷ ರೂಪಾಯಿಗಳಿಗೆ 50% 5 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನೀಡಲಾಗ್ತದೆ. ಇನ್ನು ಕೊಯ್ಲೋತ್ತರ ಚಟುವಟಿಕೆ, ಅದು ಬಹಳ ಮುಖ್ಯ. ಇಂತಹ ಚಟುವಟಿಕೆಗಳಿಗೋಸ್ಕರ ಘಟಕದ ವೆಚ್ಚದ 25% ಗರಿಷ್ಠ ಸಹಾಯಧನವನ್ನು 50 ಲಕ್ಷ ರೂಪಾಯಿವರೆಗೆ ನೀಡಲಾಗ್ತದೆ. ಇನ್ನು ಐದನೇದಾಗಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದ ಅಡಿ ದೇಶೀಯ ಮೂಲ ತಾಳೆ ಸಸಿಗಳಿಗೆ, ಈಗ ಪಾಮ್ ಆಯಿಲ್ ಅನ್ನು ನಾವು ವಿದೇಶಗಳಿಂದ ರಫ್ತು ಮಾಡಿಕೊಳ್ತಾ ಇದ್ದೇವೆ, ಅದರ ಬದಲು ಎಣ್ಣೆ ಕಾಳುಗಳ ಉತ್ಪಾದನೆಯಲ್ಲಿ ನಾವು ಸ್ವಯಂ ಪೂರ್ಣತೆಯನ್ನು ಸಾಧಿಸಬೇಕು ಅನ್ನುವುದು ಸರ್ಕಾರದ ದೃಢ ಸಂಕಲ್ಪ ಆಗಿದೆ. ಅದಕ್ಕೋಸ್ಕರ ಈ ದೇಶೀಯ ಮೂಲ ತಾಳೆ ಸಸಿಗಳಿಗೆ ಪ್ರತಿ ಹೆಕ್ಟೇರಿಗೆ 20,000 ರೂಪಾಯಿ ಮತ್ತು ವಿದೇಶಿ ಮೂಲದ ತಾಳೆ ಸಸಿಗಳಿಗೆ 29,000 ಪ್ರತಿ ಹೆಕ್ಟೇರಿಗೆ ನಾಟಿ ಮಾಡಿದ ಪೂರ್ಣ ವಿಸ್ತೀರ್ಣಕ್ಕೆ ಸಹಾಯಧನವನ್ನು ನೀಡ್ತಾ ಇದೆ. ಇನ್ನು ಆರನೆಯದಾಗಿ ತಾಳೆ ಸಸಿಗಳ ನಿರ್ವಹಣೆ, 4 ವರ್ಷಗಳವರೆಗೆ ಸಸಿಗಳನ್ನು ಪೋಷಿಸಲಿಕ್ಕೋಸ್ಕರ 50% ಪ್ರತಿ ಹೆಕ್ಟೇರ್ಗೆ 21,000 ರೂಪಾಯಿನಂತೆ ಪ್ರತಿ ವರ್ಷ 5,250 ಪೂರ್ಣ ವಿಸ್ತೀರ್ಣಕ್ಕೆ ರಸಗೊಬ್ಬರವನ್ನು ಖರೀದಿಸಲಿಕ್ಕೋಸ್ಕರ ಸಹಾಯಧನವನ್ನು ನೀಡಲಾಗ್ತದೆ. ಅಂದರೆ ಸಸಿಗಳನ್ನು ನೆಟ್ಟರೆ ಸಾಲದು, ಅವುಗಳನ್ನು ಪೋಷಿಸಲಿಕ್ಕೆ ಗೊಬ್ಬರದ ಅವಶ್ಯಕತೆ ಇದೆ. ಇಂತಹ ರಸಗೊಬ್ಬರದ ಖರೀದಿಗೋಸ್ಕರ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಏಳನೇದಾಗಿ ತಾಳೆ ಮರಗಳಿಂದ ತಾಳೆ ಹಣ್ಣು ಕಟಾವು ಮಾಡಲು ಸಹಾಯಧನ. ತಾಳೆ ಮರ ಅಂತಕ್ಕಂಥದ್ದು ಬಹಳ ಎತ್ತರವಾಗಿ ಬೆಳೀತದೆ, ಎತ್ತರವಾದಂತಹ ತಾಳೆ ಮರಗಳಿಂದ ಕಟಾವು ಮಾಡತಕ್ಕಂಥದ್ದು ಕೂಡ ಸುಲಭದ ಮಾತಲ್ಲ. ಆದ್ರಿಂದ ಎತ್ತರವಾದ ತಾಳೆ ಮರಗಳಿಂದ ಕಟಾವು ಮಾಡಿದ ತಾಳೆ ಹಣ್ಣಿಗೆ ಪ್ರತಿ ಟನ್ನಿಗೆ 1,000 ರೂಪಾಯಿನಂತೆ ಗರಿಷ್ಠ 15 ಮೆಟ್ರಿಕ್ ಟನ್ನಿಗೆ ಮಿತಗೊಳಿಸಿ ಪ್ರತಿ ಫಲಾನುಭವಿಗೆ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇಂದು ಎಂಟನೇದಾಗಿ ಸಾವಯವ ತೋಟವಾಗಿ ಪರಿವರ್ತಿಸಕ್ಕೋಸ್ಕರ ಸಹಾಯಧನ. ಅಂದ್ರೆ ಈಗ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ತೋಟಗಳನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆಸ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ಅವುಗಳಿಗೆ ಕೀಟ ರೋಗ ಅಂತಕ್ಕಂಥದ್ದು ಹೆಚ್ಚಾಗಿ ಬಾಧಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮತ್ತು ಸಾವಯವ ರೀತಿಯಲ್ಲಿ ಬೆಳೆದಂತ ಉತ್ಪನ್ನಗಳಿಗೆ ವಿದೇಶದಲ್ಲೂ ಕೂಡ ಹೆಚ್ಚಿನ ಮಾರುಕಟ್ಟೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇರ್ತಕ್ಕಂಥ ತೋಟವನ್ನ ಸಾವಯವ ತೋಟವಾಗಿ ಪರಿವರ್ತಿಸಲಿಕ್ಕೋಸ್ಕರ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ಗುಚ್ಛ ಮಾದರಿಯಲ್ಲಿ 2 ಹೆಕ್ಟೇರ್ಗಳಿಗೆ ಮೊದಲ ವರ್ಷ ಪ್ರತಿ ಹೆಕ್ಟೇರ್ಗೆ 12,000 ರೂಪಾಯಿ, ಎರಡನೇ ವರ್ಷ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿ, ಮೂರನೇ ವರ್ಷ ಪ್ರತಿ ಹೆಕ್ಟೇರ್ಗೆ 9,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಒಂಬತ್ತನೆಯದಾಗಿ ಪ್ರಾಥಮಿಕ ಸಂಸ್ಕರಣೆಗಾಗಿ ಘಟಕವನ್ನು ಸ್ಥಾಪಿಸಲು, ಮೊದಲು ನಾವೇನು ಮಾಡಿದ್ವಿ ಕೇಂದ್ರ ಯೋಜನೆಯಲ್ಲಿ ನೋಡಿದ್ವಿ, ಈಗ ರಾಜ್ಯ ಯೋಜನೆಯಡಿಯಲ್ಲಿ ಯಾವ ರೀತಿಯ ಒಂದು ಸಹಾಯ ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ. ಒಂದು ಘಟಕಕ್ಕೆ 25 ಲಕ್ಷ ರೂಪಾಯಿಗಳ ವೆಚ್ಚಕ್ಕೆ ಸಾಲ ಸಹಿತ ಸಹಾಯಧನ ಯೋಜನೆ ಅಡಿಯಲ್ಲಿ ಅಂತ ಹೇಳಿದ್ರೆ ಕ್ರೆಡಿಟ್ ಲಿಂಕ್ಡ್ ಬ್ಯಾಕ್ ಎಂಡೆಡ್ ಸಬ್ಸಿಡಿ, ಈ ಯೋಜನೆಯ ಆಧಾರದ ಮೇಲೆ 40%ರಷ್ಟು ಸಹಾಯಧನವನ್ನ 10 ಲಕ್ಷ ರೂಪಾಯಿಗಳ ಗರಿಷ್ಠ ಮಿತಿಗೆ ಒಳಪಟ್ಟು ನೀಡಲಾಗ್ತಾ ಇದೆ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತರಿಗಾಗಿ ಲಭ್ಯವಿರುವ ಕೃಷಿ ಮತ್ತು ತೋಟಗಾರಿಕೆ ಯೋಜನೆ ಕುರಿತು ಶರಶ್ಚಂದ್ರ ರಾನಡೆ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಾಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ. ಸೂಕ್ಷ್ಮದಲ್ಲಿ ಮೋಕ್ಷ ಕಾಣಣ್ಣ,